ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮೀನುಗಾರಿಕಾ ಅಭಿವೃದ್ಧಿಗಾಗಿ ವಿವಿಧ ಯೋಜನೆ ಜಾರಿ, ಪರಶೋತ್ತಮ್ ರೂಪಾಲ. ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿ, ಪ್ರಹ್ಲಾದ್ ಜೋಶಿ. ಅಡಿಕೆ ಬೆಳೆಗಾರರಿಗೆ ಸಹಾಯಧನ ವಿಸ್ತರಣೆಗೆ ಅಗತ್ಯ ಕ್ರಮ, ಮುಖ್ಯಮಂತ್ರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ, ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳುವಿರಿ, ಅನಾನಸ್ ಹಾಗೂ ಕಾಫಿ ಕೃಷಿಯಲ್ಲಿನ ಅನುಭವಗಳನ್ನು ತಿಳಿಸುತ್ತಾರೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ಬಿಬಿ ನಾರಾಯಣ ಅವರು. ಕೇಳಿಗರೆ, ಸೋಮವಾರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಬಿಬಿ ನಾರಾಯಣ ಅವರ ಜೊತೆಗೆ ನಾವು ಮಾತನಾಡ್ತಾ ಇದೀವಿ. ನಾರಾಯಣ ಅವರ ತಂದೆ ಬಿ ಟಿ ಬಾಬು ಅವರು ಈ ಹಿಂದೆ ಅನಾನಸ್ ಅನ್ನ ಬಹಳ ಚೆನ್ನಾಗಿ ಬೆಳೀತಾ ಇದ್ರಂತೆ. ಅದಕ್ಕೆ ಅವರನ್ನ ಪೈನಾಪಲ್ ಬಾಬು ಅಥವಾ ಅನಾನಸ್ ಬಾಬು ಅಂತ ಅನ್ಕೊಂಡೆ ಕರಿತಾ ಇದ್ರಂತ ಅನ್ಕೊಂಡು ಗರಗಂದೂರಿನ ಕೆ ಎಸ್ ಮಂಜುನಾಥ್ ಅವರು ಪರಿಚಯ ಮಾಡಿಕೊಟ್ರು. ಮಂಜುನಾಥ್ ಅವರ ಜೊತೆಗೆ ನಾವು ನಾರಾಯಣ ಅವರನ್ನ ನೋಡ್ಲಿಕ್ಕೆ ಹೋದಾಗ ಅವರು ಸಿಕ್ಕರು. ಬಿಬಿ ನಾರಾಯಣ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೊಡಗು ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ ಅನುಭವ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ಕುಟುಂಬ ಸಮೇತ ಅಲ್ಲಿದ್ರು ಅಪ್ಪ ಮಾಡಿದ ತೋಟ ಜಾಗವನ್ನು ಮರೆತಿಲ್ಲ. ವರ್ಷದಲ್ಲಿ ನೂರಾರು ದಿನಗಳ ಕಾಲ ಇಲ್ಲೇ ಇದ್ದು ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಅಪ್ಪ ನೆಟ್ಟ ಅನಾನಸ್ಸು ಅಥವಾ ಪೈನಾಪಲ್ ಗಿಡಗಳು ಈಗಲೂ ಇದ್ದಾವೆ. ರೋಬಸ್ಟ ಕಾಫಿಯನ್ನು ಸಾಗುವಳಿ ಮಾಡ್ತಿದ್ದಾರೆ. ಇತರೆ ಗಿಡ ಮರಗಳು ತೋಟದಲ್ಲಿದ್ದಾವೆ. ನಾರಾಯಣ ಅವರ ಆಸಕ್ತಿ ಅನುಭವವನ್ನು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ನಾರಾಯಣ ಅವರು, ನೀವು ಬಾಲ್ಯದಲ್ಲಿ ಕೃಷಿಯ ಸಂಪರ್ಕ ಪಡೆದಿದ್ದು, ಓದಿದ್ದು, ಆಮೇಲೆ ಬ್ಯಾಂಕಿಗೆ ಬಂದಿದ್ದು ಸೂಕ್ಷ್ಮವಾಗಿ ನೆನಪು ಮಾಡ್ಕೊಳ್ಳಿ. ನಾನು ಹುಟ್ಟಿದ್ದು ಸೋಮವಾರಪೇಟೆಯಲ್ಲಿ. ನನ್ನ ಬಾಲ್ಯದ ದಿನಗಳು ಮಾದಾಪುರದಲ್ಲಿ ಕಳೆದು, ಮಾದಾಪುರದ ಪ್ರಾಥಮಿಕ ಶಾಲೆಯಲ್ಲಿ ನಾನು 7ನೇ ಕ್ಲಾಸ್ನವರೆಗೆ ಓದಿದ್ದೆ. ನಂತರ ಇಲ್ಲಿಯೇ ಚೆನ್ನಮ್ಮ ಹೈಸ್ಕೂಲ್, ಈಗ ಚೆನ್ನಮ್ಮ ಜೂನಿಯರ್ ಕಾಲೇಜ್ ಆಗಿದೆ, ಅಲ್ಲಿ ನಾನು 8ರಿಂದ 10ನೇ ತರಗತಿವರೆಗೆ ಓದಿದ್ದೆ. ನಂತರ 1 ವರ್ಷ ವಿರಾಜಪೇಟೆಯಲ್ಲಿ 11ನೇ ತರಗತಿ ಓದಿ, ಮುಂದೆ SDM ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಉಜ್ರೆಯಲ್ಲಿ ಓದಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಷ್ಟು ವರ್ಷಗಳ ಕಾಲ ಕೆಲಸ ತಮ್ಮದು? 40 ವರ್ಷ 3 ತಿಂಗಳು ಕೆಲಸ ಮಾಡಿದ್ದೀನಿ. 1974 ಫೆಬ್ರವರಿಯಿಂದ 2014 April 30 ತನಕ ಕೆಲಸ ಮಾಡಿದ್ದೀನಿ. ಮೈಸೂರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಕೃಷಿಯ ಸಂಪರ್ಕನೂ ಇಟ್ಕೊಂಡಿದ್ರಿ ಅಲ್ವಾ? ತಂದೆ ತಾಯಿಯವರಿರುವಾಗ ನಾನು ಸ್ವಲ್ಪ ಕಡಿಮೆ ಇದ್ದೆ. ನಾನು ಬೇರೆ ಬೇರೆ ಊರಿನಲ್ಲಿರೋದ್ರಿಂದ ಬಂದು ಹೋಗ್ತಿದ್ದೆ. ತಂದೆ ತಾಯಿಯವರ ನಿಧನದ ನಂತರ ನಾನು ನೋಡ್ಕೊಳ್ಬೇಕಾಯ್ತು. ಹಾಗೆ 2012ರಿಂದ ನಾನು ಪೂರ್ತಿ ಕೃಷಿ ಚಟುವಟಿಕೆಯಲ್ಲಿ ನೋಡ್ಕೊಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಇತ್ತು, ಬಟ್ ತುಂಬಾ ನಾನು ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೀವು ಮೈಸೂರು ಬ್ಯಾಂಕ್ಗೆ ಸೇರಿದ್ರೆ SBIಗೆ ಸೇರಿದ್ರೆ? ಮೈಸೂರು ಬ್ಯಾಂಕ್ ಅಲ್ಲ, ಆಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೇರಿದ್ದು. ಮಂಗಳೂರಿನಲ್ಲಿ ನನಗೆ ಮೊದಲನೇ ಅಪಾಯಿಂಟ್ಮೆಂಟ್ ಆಯಿತು. ಟ್ರಾನ್ಸ್ಫರ್ ತೆಗೆದು ಮಡಿಕೇರಿಗೆ ಬಂದೆ. ಮಡಿಕೇರಿಯಲ್ಲಿ 1-5 ವರ್ಷ ನಾನು ಗುಮಾಸ್ತ ಅಂದರೆ ಕ್ಯಾಶಿಯರ್ ಆಗಿ ನಾನು ಸೇರಿದ್ದು. ರಿಟೈರ್ಡ್ ಆಗ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದ. ತಂದೆಯವರು ಅನಾನಸ್ ಅನ್ನ ಅಥವಾ ಪೈನಾಪಲ್ ಅನ್ನ ಬೆಳೀತಾ ಇದ್ರಲ್ಲ, ಆ ಒಂದು ಸಂದರ್ಭವನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ಈಗಲೂ ಆ ಗಿಡಗಳನ್ನು ಇಟ್ಕೊಂಡಿದ್ರೆ ಒಂದು ಎರಡಲ್ಲ ನೂರಾರು ಗಿಡಗಳಿದ್ದಾವೆ. ಹಣ್ಣನ್ನು ನೀವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೂ ಕೊಡ್ತೀರಿ. ಆಗಿನ ಸನ್ನಿವೇಶ ಹೇಗಿತ್ತು, ಯಾಕಾಗಿ ಮಾಡಿದರು, ಏನು ಅನುಭವ ಪಡೆದುಕೊಂಡ್ರು ಅಪ್ಪವರು, ಮತ್ತು ನೀವು ಕಂಡದ್ದೇನು ಅಂತ ಹೇಳ್ಬೋದಾ? ನಮ್ಮ ತಂದೆಯವರಿಗೆ ಸ್ವಂತ ಅವರದೇ ಒಂದು ಶ್ರಮದಿಂದ ಜೀವನ ಮಾಡಬೇಕು ಅಂತ ಹೇಳುವ ಒಂದು ಧ್ಯೇಯ ಇದ್ದವರು. ಅವರು ತೋಟದಲ್ಲಿ ಒಂದು ಕೆಲಸದಲ್ಲಿ ಇದ್ದರೂ ಸಹ ಅವರಿಗೆ ತನ್ನದೇ ಆದ ತನ್ನ ಜಾಗ ಮತ್ತು ಅದರಲ್ಲಿ ಕೃಷಿ ಮಾಡಿ ತನ್ನ ಜೀವನವನ್ನು ಅದರಿಂದಲೇ ಸಾಗಿಸಬೇಕು ಅಂತ ಹೇಳುವ ಒಂದು ಧ್ಯೇಯ ಇತ್ತು. ಅದರಿಂದ ಅವರು ಗರಗಂದೂರಿನಲ್ಲಿ 3 ಎಕರೆ ಜಾಗ ಗೌರ್ಮೆಂಟ್ನಿಂದ ಸ್ಯಾಂಕ್ಷನ್ ಮಾಡಿಸಿ ಅದರಲ್ಲಿ ಕಾಫಿ ಬೆಳೀಲಿಕ್ಕೆ ಮನಸ್ಸಿದ್ರು ಸಮೇತ ಆ ಸಮಯದಲ್ಲಿ ಹಣದ ಇದರಿಂದ ಮತ್ತೆ ಅವರು ಸಾಲ ತೆಗೆದುಕೊಳ್ಳೋದಲ್ಲಿ ಸ್ವಲ್ಪ ಹಿಂಜರಿಯೋದ್ರಿಂದ ಕಾಫಿಗೆ ನಾವು ಹೋಗಲಿಲ್ಲ. ಕಾಫಿಗಾಗ ರೇಟ್ ಸಹ ಕಡಿಮೆ ಇತ್ತು. ನನ್ನ ಭಾವ ಹೇಳಿದ್ರಿಂದ ಈ ಹಾರ್ಟಿಕಲ್ಚರ್ ಸೊಸೈಟಿ ಮಡಿಕೇರಿ ಅಲ್ಲಿಂದ ಅನಾನಸಿನ ಕೃಷಿಗೆ ಆಗ ಸಾಲ ಕೊಡ್ತಾರೆ ಅಂತ ಹೇಳಿದ್ರು. ಆಗ 6,000 ರೂಪಾಯಿಯನ್ನ ತೆಗೆದುಕೊಂಡು ಅನಾನಸ್ ಕೃಷಿ ಮಾಡಿದ್ದೇವೆ. ಅವರೇ ಅದ ತಳಿಗಳನ್ನು ಕೇರಳದಿಂದ ತರಿಸಿಕೊಟ್ಟರು. ಅದರಿಂದ ಅನಾನಸ್ ನಾವು ಸುಮಾರು 3 ಎಕರೆ ಮಾಡಿದ್ದೆ ಮೊದಲು, ಅದು 4 ಎಕರೆಯಷ್ಟು ಮತ್ತೆ ಎಕ್ಸ್ಟೆನ್ಷನ್ ಮಾಡಿಕೊಂಡಿವಿ. ಆ ಸಮಯದಲ್ಲಿ ಚೆನ್ನಾಗಿ ಬಂತದು. ಆಗ ಅನಾನಸ್ಗೆ ಹೆಚ್ಚು ರೇಟ್ ಇಲ್ಲದಿದ್ರು ಸಹ ಮತ್ತೆ ಹೆಚ್ಚಿನವರು ಅದು ಫೇಲ್ಯೂರ್ ಅಂತ ಹೇಳಿದ್ರು ಸಮೇತ ನಮಗೆ ಅದು ಫೇಲ್ಯೂರ್ ಆಗಿ ಕಾಣಲಿಲ್ಲ. ಆ ಸಮಯದಲ್ಲಿ 1 ಕೆಜಿಗೆ 27 ಪೈಸೆ ಅಂತೆ ನಾವು ಕುಶಾಲನಗರ ಫ್ರೂಟ್ಸ್ ಪ್ರಾಸೆಸಿಂಗ್ ಸೆಂಟರ್ಗೆ ಹಾಕ್ತಾ ಇದ್ದೇವೆ. ಆಗ 1-2 ಪೈಸೆಗೂ ಸಮೇತ ನಾವು ಚರ್ಚೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ನಂತರ ಸ್ವಲ್ಪ ರೇಟ್ ಇಂಪ್ರೂವ್ ಆಗಿ ನಮಗೇನು ತೊಂದರೆ ಆಗಲಿಲ್ಲ. ಆ ಸಮಯದಲ್ಲಿ ಬೇರೆ ಎಲ್ಲ ಸಾಲವನ್ನು ಮಾಡಿದರೂ ಸಮೇತ ನಮ್ಮ ತಂದೆಯವರು ಆ ಸಾಲವನ್ನು ಪೂರ್ತಿ ಮುಗಿಸಿ ಸಂತೋಷದಿಂದ ತೃಪ್ತಿಪಟ್ಟಿದ್ದಾರೆ. ಬಹಳ ವಿಚಿತ್ರ ನೋಡಿ, ಸಾಲ ಮನ್ನಾ ಮಾಡಿದ್ವಿ, ಸಾಲ ಕಟ್ಟೋದು ಬೇಡ ಅಂತ ಹೇಳಿದ್ರು, ನಿಮ್ಮ ತಂದೆ ಇಲ್ಲ ನಾವು ಆ ಬೆಳೆಯಲ್ಲಿ ದುಡ್ಡು ಮಾಡ್ಕೊಂಡಿದ್ವಿ, ತಕ್ಕಷ್ಟು ಸಿಕ್ಕಿದೆ ಅಂತ ಅಂದ್ಕೊಂಡು ಅನಾನಸ್ಸು ಬೆಳೆ ಕೃಷಿಗೆ ತೆಗೆದುಕೊಂಡ ಸಾಲವನ್ನು ವಾಪಸ್ ಕೊಟ್ಟಿದ್ದು ಒಂಥರ ಮರೆಯಲಾಗದ ಸಂದರ್ಭ. ಜೊತೆಗೆ ಕಮ್ಮಿ ಬೆಲೆ, 1 ಕೆಜಿಗೆ 27 ಪೈಸೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ರಿ, ಈಗ ಪೈಸೆ ಎಲ್ಲ ರೂಪಾಯಿಗೂ ಬೆಲೆ ಇಲ್ಲ. ಅಷ್ಟು ಕಮ್ಮಿ ಬೆಲೆಯಲ್ಲಿನೂ ಬೆಳೆದ್ರಿ, ಆದಾಯನ್ನು ಗಳಿಸ್ಕೊಂಡಿದ್ರಿ. 4-6 ವರ್ಷಗಳ ಕಾಲ ಈ ಒಂದು ಅನಾನಸನ್ನ ಬೆಳೆದು ಆಮೇಲೆ ನಿಧಾನಕ್ಕೆ ಯಾಕೆ ಕಡಿಮೆ ಮಾಡ್ಕೊಂಡ್ರಿ? ನಂತರ ನಾವು ಕಾಫಿ ಬೆಳೀಲಿಕ್ಕೆ ಶುರು ಮಾಡಿದ್ವಿ. ಅದಲ್ಲದೆ ಅನಾನಸ್ನೇ ಕೆಲಸಕ್ಕೆ ಸಮೇತ ಜನ ಬರೋದು ಸ್ವಲ್ಪ ಕಡಿಮೆ, ಆ ಮುಳ್ಳು ಎಲ್ಲ ಇರೋದ್ರಿಂದ. ಬಟ್ ಮುಖ್ಯವಾಗಿ ನಾವು ಕಾಫಿಗೆ ಬರಬೇಕಾಯಿತು, ಅದರಿಂದ ಬಂದೆವು. ಅನಾನಸಿನ ಸಮಯದಲ್ಲಿ ಅವರು ಸತತವಾಗಿ 5 ವರ್ಷ ಜಿಲ್ಲೆಗೆ ಪ್ರಶಸ್ತಿ ಪಡೆದಿದ್ದಾರೆ. ಒಂದು ರೋಲಿಂಗ್ ಶೀಲ್ಡ್ ಸಹ ಈಗಲೂ ಇದೆ. ಈಗ ಅನಾನಸ್ನಲ್ಲಿ ಪ್ರಶಸ್ತಿ ಯಾಕೆ ಬಂತು, ಯಾವ ಒಂದು ಉದ್ದೇಶಕ್ಕೆ ಪ್ರಶಸ್ತಿ ತೆಗೆದುಕೊಂಡ್ರು ಕೊಟ್ರು? ಅದು ಬೆಳೆ ರೀತಿ ಮತ್ತೆ ಅದರ ಸೈಜ್ ನೋಡಿಕೊಂಡು, ಇದು ಎರಡಕ್ಕಾಗಿ. ಮತ್ತೆ ಈ ಸಮಯದಲ್ಲಿ ನಾನು ಇನ್ನೊಬ್ಬರನ್ನು ನಾನು ನೆನಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅವರು ಈಗ ಇಲ್ಲ. ಅವರು ಬಾಳೆಲೆಯವರಾದ ಪಾರಂಗಡ ನಂಜಪ್ಪ ಅಂತ ಹೇಳೋರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಅವರಂತೂ ತುಂಬ ಪ್ರೇರೇಪಿಸ್ತಿದ್ರು. ನಾನು ಅವರನ್ನು ನಮ್ಮ ತೋಟದಲ್ಲೇ ಇಲ್ಲಿ ಬಂದು ಸಲಹೆ ಕೊಡುವುದನ್ನು ನೋಡಿದ್ದೇನೆ. ಅದು ಮಾತ್ರವಲ್ಲ, ಅವರು ನಮ್ಮಿಂದ ಗಿಡಗಳನ್ನು ತೆಗೆದುಕೊಂಡು ಪ್ರತಿ ಗಿಡಗಳಿಗೆ ಎಷ್ಟು ತೆಗೆದುಕೊಂಡ್ರು ಅಷ್ಟು ಹಣವನ್ನು ನಮಗೆ ಕೊಟ್ಟು ತೆಗೆದುಕೊಂಡು ಹೋಗ್ತಾ ಇದ್ರು. ಇದೆಲ್ಲ ನೋಡಿ ನನ್ನ ತಂದೆಯವರ ಗುಣ ಮತ್ತು ಆ ನಂಜಪ್ಪನವರ ಗುಣ, ಆ ಮೌಲ್ಯಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯವಾಯಿತು. ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ತಂದೆಯವರು ಕೃಷಿ ಮಾಡುವಾಗ ನೀವು ಭಾಗವಹಿಸ್ತಾ ಇದ್ರ ಅಪ್ಪನ ಜೊತೆಗೆ ತೋಟದ ಕೆಲಸಗಳು ಅಥವಾ ಅನಾನಸ್ ಕೃಷಿಯಲ್ಲಿ ಮಾರಾಟದಲ್ಲಿ ಭಾಗವಹಿಸ್ತಾ ಇದ್ದೆ? ಕೆಲಸಕ್ಕೆ ನಾನು ಹೆಚ್ಚು ಹೋಗದಿದ್ದು ಸಮೇತ ನಾನು ಆ ಸಮಯದಲ್ಲಿ ಓದ್ತಾ ಇದ್ದೆ. ಮತ್ತೆ ಮಾರಾಟದ ಸಮಯದಲ್ಲಿ ನಾನು ಹೋಗ್ಬೇಕಾಗ್ತಾ ಇತ್ತು, ಯಾಕೆಂತ ಹೇಳಿದ್ರೆ ಅಲ್ಲಿ ಲೆಕ್ಕ ಅದು ಇದು ಅಂತೇಳಿ ನನಗೆ ಸಹ ಇಂಟ್ರೆಸ್ಟ್ ಸಹ ಇತ್ತು. ಆಮೇಲೆ ಬ್ಯಾಂಕಿನ ವ್ಯವಹಾರ ಇಂಥ ಇದಕ್ಕೆಲ್ಲ ಹೋಗ್ತಾ ಇದ್ದೆ. ಆಗ ಕಷ್ಟ ಗೊತ್ತಾಗ್ತಾ ಇತ್ತು, ಯಾವ ಥರದಲ್ಲಿ ಜೀವನ ಮಾಡೋದು, ಎಷ್ಟು ಕಷ್ಟ ಇದೆ ಅಂತೇಳಿ. ಅದರಿಂದ ನನಗೂ ಸಮೇತ ಆ ಕೃಷಿಯ ಬಗ್ಗೆ ಮತ್ತೆ ಕಷ್ಟಪಡುವುದರ ಬಗ್ಗೆ ಒಂದು ರೀತಿಯ ಗೊತ್ತಿಲ್ಲದೆಯೇ ನನಗೆ ಅದು ಮಾಡಬೇಕು ಅಂತ ಹೇಳೋ ಒಂದು ಮನಸ್ಥಿತಿ ಬಂತು. ಬೆಂಗಳೂರಿನಲ್ಲಿ ಮನೆ ಮಾಡಿ ಎಷ್ಟು ವರ್ಷ ಆಯ್ತು ನಾರಾಯಣ ಅವರೇ? ಬೆಂಗಳೂರಿನಲ್ಲಿ 1995ರಲ್ಲಿ ನಾನು ಮನೆ ಮಾಡಿದೆ. ಅದು ನಮ್ಮ ಬ್ಯಾಂಕ್ನಿಂದಲೇ ಹೌಸಿಂಗ್ ಲೋನ್ ಎಲ್ಲ ಪಡೆದುಕೊಂಡು, ನಂತರ ನಾನು ಬೇರೆ ಬೇರೆ ಕಡೆಯಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ರಿಂದ 2003ರಿಂದ ಬೆಂಗಳೂರಿನಲ್ಲಿ ನಾನು ನಮ್ಮ ಕುಟುಂಬದ ಜೊತೆಯಲ್ಲಿ ಇದ್ದೇನೆ. ಅದಾದ ನಂತರ ಸಮೇತ ನನಗೆ ಟ್ರಾನ್ಸ್ಫರ್ ಆಯಿತು ವಿರಾಜಪೇಟೆಯಲ್ಲಿ. 1.5 ವರ್ಷ ಇದ್ದೆ 2008-09ರಲ್ಲಿ. ಆ ಸಮಯ ಬಿಟ್ಟು ನಾನು ಬೆಂಗಳೂರಿನಲ್ಲಿ ಎಲ್ಲ, ಈಗಲೂ ಸಮೇತ ನಾನು ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇರ್ತೇನೆ. ಬಟ್ ವರ್ಷದಲ್ಲಿ ಸುಮಾರು 100-150 ದಿನ ನಾನು ಕೊಡಗಿನಲ್ಲಿ ಇಲ್ಲಿ ಇದ್ದು ಕೃಷಿ ಚಟುವಟಿಕೆಗಳನ್ನು ನೋಡಿಕೊಂಡು ಸಂತೋಷವಾಗಿದ್ದೇನೆ. ಅಪ್ಪನಿಂದ ಕಲಿತಿದ್ದು ಮತ್ತು ನಿಮ್ಮ ಆಸಕ್ತಿ ಅದೆಲ್ಲ ಈಗಲೂ ಮುಂದುವರೆದಿದೆ. ತಮಗೆ ವಯಸ್ಸು ಎಷ್ಟಂತ ಹೇಳ್ತೀರಿ? ನನಗೆ 68 ಆಗಿ ಇನ್ನು ಏಪ್ರಿಲ್ಗೆ 69 ಆಗ್ತದೆ. ಮೌಲ್ಯಗಳನ್ನು ನಾನು ಈಗಲೂ ನೆನಪು ಮಾಡ್ತೀನಿ ಜೀವನದಲ್ಲಿ. ಅದು ಮಾತ್ರ ಅಲ್ಲ, ಎಲ್ಲ ಈಗ ನಾನು ಹೇಳಿದಾಗೆ ಪಿ ನಂಜಪ್ಪನವರದ್ದು, ವಿಜಯ ಅಂಗಡಿಯವರದ್ದು ಸಮೇತ ನಾನು ತುಂಬಾ ರೇಡಿಯೋದಲ್ಲಿ ಕೇಳಿ ಅವರನ್ನು ನೋಡಬೇಕು ಅಂತ ಹೇಳೋ ಒಂದು ತುಂಬಾ ಆಸೆ ಇತ್ತು. ಇವತ್ತು ಸರ್ಪ್ರೈಸ್ ದೇವರಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇದು ನನ್ನ ಸಂತೋಷದಿಂದ ನನ್ನ ಹೃದಯಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ ಸರ್. ನಮ್ಮ ಬಗ್ಗೆ ಕೇಳ್ತಿದ್ರಿ ನಾರಾಯಣ ಅವರೇ? ತಾವು ಪ್ರಸಾರ ಮಾಡುವ ಕೃಷಿರಂಗ ನನಗೆ ಗೊತ್ತಿಲ್ಲದೆ ನನಗೆ ಆಕರ್ಷಣೆ ಆಯಿತು. ಅದರಲ್ಲಿ ಸಿಗುವ ಮಾಹಿತಿ ಮತ್ತೆ ತಾವು ನಡೆಸಿಕೊಂಡು ಹೋಗುವ ರೀತಿ ಮತ್ತೆ ಇದೆಲ್ಲ ನೋಡುವಾಗ ಈ ಸಮಯದಲ್ಲಿ ಇಂಥ ಒಂದು ವ್ಯಕ್ತಿಯಿಂದ ಇಂಥ ಜ್ಞಾನದ ಹಂಚಿಕೆ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಮನಸ್ಸಿನಲ್ಲಿ ಇರೋದ್ರಿಂದ ತಾವು ಅದನ್ನು ಮಾಡ್ತಾ ಇರೋದ್ರಿಂದ ತಮ್ಮ ಬಗ್ಗೆ ಗೊತ್ತಿಲ್ಲದೆ ನನಗೆ ಭಕ್ತಿ ಬಂದಿದೆ ಸರ್. ಮಂಜುನಾಥ್ ಅವ್ರನ್ನ ನಾವು ಬೆಳಗ್ಗೆ ಕೇಳ್ಕೊಂಡಾಗ ತಕ್ಷಣ ನಿಮ್ಮ ನೆನಪಾಯ್ತು. ಅವರು ತಂದೆಯವರು ಅನಾನಸ್ ಬೆಳೀತಾ ಇದ್ರು, ಈಗ ನಾರಾಯಣ ಅವರು ಇದಾರೆ, ಮೊನ್ನೆ ಸಂಪರ್ಕ ಮಾಡಿದ್ರು ಅಂತ ಅನ್ಕೊಂಡು ಅವರೇ ನಮ್ಮನ್ನ ಕರ್ಕೊಂಡು ಬಂದ್ರು. ಹಾಗಾಗಿ ನಿಮ್ಮ ದರ್ಶನ ನಮ್ಗೆ ಆಯ್ತು, ನಿಮ್ಮ ತೋಟವನ್ನು ನೋಡಿದ್ವಿ. ನಮ್ಮ ಕೆಲಸಗಳನ್ನ ನೀವು ಮೆಚ್ಕೊಂಡಿದ್ರಿ, ನಮ್ಮ ಕರ್ತವ್ಯಗಳು ಅದು, ನಾವು ಮಾಡ್ಲೇಬೇಕು. ಮಾಡಿದ್ರೇನೆ ನಮಗೆ ಸಂತೋಷ, ನಿಮಗೂ ಒಂಥರ ಅಭಿಮಾನ. ಜೊತೆಗೆ ನೀವು ಆಸಕ್ತಿಯಿಂದ ತೋಟದ ಅಭಿವೃದ್ಧಿಯಲ್ಲಿ ತೊಡಸ್ಕೊಂಡಿರೋದಂತೂ ನಮಗೆ ಇನ್ನಷ್ಟು ಸಂತೋಷ ನೀಡಿದೆ. ಕಂಬ ಚಿಗುರನ್ನ ಬಿಟ್ಟು ರೋಬಸ್ಟ್ ಕಾಫಿಯನ್ನ ಬೆಳೀತಿದ್ರಿ, ಅನಾನಸನ್ನು ಇಟ್ಕೊಂಡಿದ್ದೀರಿ ಮನೆ ಬಳಕೆಗಾಗಿ, ಬೇರೆಯವ್ರಿಗೂ ಕೊಡ್ಲಿಕ್ಕೂ, ಒಂಥರ ಅಪ್ಪನ ನೆನಪನ್ನ ಮಾಡ್ಕೊಳ್ಲಿಕ್ಕೂ ಅದೊಂದು ಪೂರಕವಾದ ಬೆಳೆ ಆಗಿದೆ. ಇಲ್ಲಿ ಅನಾನಸ್ಸು ಬಂದೇ ಬರುತ್ತೆ, ಬೆಳೆದಿದ್ರಿ, ಲಾಭನೂ ಕಂಡಿದ್ರಿ ಅಲ್ವಾ? ಹೌದೌದು, ಖಂಡಿತವಾಗಿ ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಮೊದಲನೇ ಸ್ಟೆಪ್ ಅನಾನಸ್ನ ಬೆಳೆಯಿಂದಲೇ. ಅವರ ಹೆಸರು ಸಹ ಅನಾನಸ್ ಬಾಬಣ್ಣ ಅಂತ ಹೇಳ್ತಾರೆ. ಬಿ ಟಿ ಬಾಬು ಹೇಳುವುದಕ್ಕಿಂತಲ ಸುತ್ತಮುತ್ತಲ ಜನರುಗಳಿಗೆ ಅನಾನಸ್ ಬಾಬು ಅಂತ ಹೇಳಿದ ಪರಿಚಯ ಇದೆ. ಮತ್ತೆ ನಮ್ಮಿಂದ ತುಂಬಾ ಸಸಿಗಳನ್ನೆಲ್ಲ ತೆಗೆದುಕೊಂಡು ಬೇರೆಯವರು ಮಾಡಿದ್ರು, ಅದು ಎಲ್ಲಿಯವರಿಗೆ ಬಂತು ಅಂತ ನನಗೆ ಇದಿಲ್ಲ. ಬಟ್ ಆ ಸಮಯದಲ್ಲಿ ಹೆಸರು ವಶದ. ಮತ್ತೆ ಇವರು ತಂದೆಯವರು ಅಷ್ಟೇ ತುಂಬಾ ಶ್ರಮಜೀವಿಗಳು, ಹಿಡಿದ ಕೆಲಸವನ್ನು ಮತ್ತೆ ನಿಯತ್ತಿನಿಂದ ಮಾಡ್ತಾ ಇದ್ರು, ಅದರಿಂದ ನಾವು ಮುಂದೆ ಬಂದೆವು ಅಂತ ಹೇಳ್ಬೋದು. ಅನಾನಸನ್ನ ಚೆನ್ನಾಗಿ ಬೆಳಿಬೇಕಂತಂದ್ರೆ ಏನ್ ಕೆಲಸ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಸೂಚವಾಗಿ ಹೇಳಿ, ಆಮೇಲೆ ಕಂಬ ಚಿಗುರಿನಲ್ಲಿ ನೀವು ಬೆಳೆಸಿರುವ ರೋಬಸ್ಟ ಕಾಫಿ ಬಗ್ಗೆ ಮಾತಾಡೋಣ. ಅನಾನಸಿನಲ್ಲಿ ಕ್ರಮಬದ್ಧವಾಗಿ ನಾವು ಅದನ್ನು ಸಸಿ ಮಾಡೋದು ಅಂದ್ರೆ ನೆಡುವುದು, ಮತ್ತೆ ಅದಕ್ಕೆ ಗೊಬ್ಬರ ಹಾಕುದು. ಗೊಬ್ಬರದ ಮಾಹಿತಿ ಹೆಚ್ಚಿನ ಇಲ್ಲದ್ರು ಸಮೇತ ನಾನು ಸುಮಾರು ಒಂದು 50 ವರ್ಷದ ಹಿಂದಿನದ್ದು ನಾನು ಹೇಳ್ತಾ ಇದ್ದೇನೆ. ಈಗ ಅದಕ್ಕೆ ಹೆಚ್ಚಿನ ಗಮನ ಕೊಡದೇ ಇರೋದ್ರಿಂದ ಕೆಲವು ಸಾಲುಗಳನ್ನು ಉಳಿಸಿಕೊಂಡಿದ್ದೇವೆ. ಬಟ್ ಅದರಲ್ಲೂ ಚೆನ್ನಾಗಿ ಬರ್ತಾ ಇದೆ. ಮುಖ್ಯವಾಗಿ ಅದು ಒಂದು 1.5 ಅಡಿ ಕೆಳಗಿನಿಂದ ನಾವು ಬೆಳೆಸ್ಕೊಂಡು ಬರಬೇಕು. ಅದಕ್ಕೆ ಸಕ್ಕಸ್ ಅಂತ ಹೇಳ್ತೇವೆ, ಆ ಸಕ್ಕಸ್ ನೆಟ್ಟೆ ಅದನ್ನು ಬೆಳೆಸ್ಕೊಂಡು ಬರಬೇಕಾಗ್ತದೆ. ಸಕ್ಕಸ್ ನೆಟ್ಟು ಬೆಳೆಸ್ಕೊಂಡು ಬಂದರೆ ಅದು 18 ತಿಂಗಳಲ್ಲಿ ಕ್ರಾಪ್ ಕೊಡ್ತದೆ. ಅದರ ಸೈಡ್ನಿಂದ ಬಾಳೆ ಕಂದಿನಾಗೆ ಕಂದು, ಸಕ್ಕಸ್ ಅಂದ್ರೆ ಕಂದು, ಆ ಇದರಿಂದ ಹೊಸ ಹೊಸ ಗಿಡಗಳು ಬರ್ತದೆ. ಅದು ಮೇಲೆ ಬಂದ ಹಾಗೆ ಪುನಃ ಹೊಸ ಟ್ರೆಂಚಸ್ ತೆಗೆದು ಅಲ್ಲಿ ನೆಡಬೇಕಾಗ್ತದೆ. ಆ ತರ ಇದ್ರೆ ಮಾತ್ರ ಹಣ್ಣಿನ ಸೈಜು ಸುಮಾರು 4-5-6 ಕೆಜಿನವರೆಗೆ ಬರ್ತದೆ. ಅನಾನಸು ಬೆಳೆ ಮೇಲೆ ಮೇಲೆ ಬಂದ ಹಾಗೆ ಅನಾನಸಿನ ಸೈಜ್ ಕಡಿಮೆ ಆಗ್ತದೆ. ಅದನ್ನು ನೋಡಿಕೊಂಡು ಹೋಗ್ಬೇಕಾಗ್ತದೆ. ಕೆಲಸ ಮಾಡಿ ಇದಾದ್ರೆ ಈಗ ಅಂತೂ ತುಂಬಾ ಇದಿದೆ. ನಾವು ಅದನ್ನು ತಿಳಿಸಿದ್ರಿಂದ ಹೆಚ್ಚು ಅದಕ್ಕಾಗಿ ನಾವು ಗಮನ ಕೊಡದೆ ಇರುವುದರಿಂದ ಅದರ ಬಗ್ಗೆ ಹೆಚ್ಚು ನಾನು ಏನ್ ಮಾಡ್ಲಿಕ್ಕಾಗುದಿಲ್ಲ. ಇಟ್ಕೊಂಡಿದ್ದೇವೆ, ಮಾಡಬೇಕು ಅಂತ ಇದೆ, ಬಟ್ ನಮಗೆ ಸ್ಥಳನೂ ಇಲ್ಲ. ಇಂದ ಹಾಗೆ ಉಳಿಸಿಕೊಂಡಿದ್ದೇವೆ. ಪೂರ್ಣ ಬಿಸಿಲು ಬಯಸುವ ಬೆಳೆ ಅಲ್ವಾ ಇದು? ಹೌದೌದು, ಹೆಚ್ಚು ಮಳೆಯೂ ಅದಕ್ಕೆ ಬೇಕಾಗುದಿಲ್ಲ. ಯಾಕೆಂತಂದ್ರೆ ಅದರ ಎಲೆಗಳೇ ಒಂದು ಈ ತರ ಶೇಪ್ ನಲ್ಲಿ ಇರುವುದರಿಂದ ಇಬ್ಬನಿ ನೀರೆಲ್ಲ ಅದರ ಬುಡಕ್ಕೆ ಹೋಗ್ತದೆ. ಅದಕ್ಕೆ ಬೇಕಾದ ಇದು ಇದಾಗ್ತದೆ, ನೀರಿನ ಅವಶ್ಯಕತೆ ಹೆಚ್ಚಿ ಬೇಕಾಗುದಿಲ್ಲ. ಮತ್ತೆ ಗೊಬ್ಬರ ಔಷಧಿ ಅದು ಇದು ಅಂತ ಅನ್ಕೊಂಡು ವಿಪರೀತವಾಗಿ ಅದರತ್ತ ಗಮನ ಹರಿಸೋ ಅಗತ್ಯನೂ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಗೊಬ್ಬರ ಏನು ಇಲ್ಲ, ಹೆಚ್ಚು ಹಾಕಿದ ನನಗೆ ನೆನಪು ಬರುವುದಿಲ್ಲ. ಬಟ್ ಒಂದೇ ತರದಲ್ಲಿ ಒಂದು ಲಾರಿ ಲೋಡ್ ಅಷ್ಟು ಹಣ್ಣು ಬೇಕಾದ ಸಮಯದಲ್ಲಿ ಮಾತ್ರ ಅದಕ್ಕೆ ನನ್ನ ನೆನಪಿದ್ದಾಗೆ ಪ್ಲಾನೋಫಿಕ್ಸ್ ಅಂತ ಹೇಳುವ ಒಂದು ಹಾರ್ಮೋನ್ ಔಷಧಿಯನ್ನು ಸಿಂಪಡಿಸಿ ಎಲ್ಲ ಒಂದೇ ಗಾತ್ರದ ಇದು ತೆಗೆದುಕೊಳ್ಳಿಕ್ಕೆ ನಾವು ಇದು ಮಾಡ್ತಾ ಇದೀವಿ. ಅದು ಕೆಲವು ವರ್ಷ ಮಾಡಿದೀವಿ, ಮತ್ತೆ ಹೆಚ್ಚಾಗಿ ಅದು ಇದಿಲ್ಲ. ಕೆಮಿಕಲ್ಸ್ ಉಪಯೋಗಿಸಿದ ಹೆಚ್ಚು ನನಗೆ ನೆನಪಿಲ್ಲ. ಗಿಡ ನೆಟ್ಟ 2 ವರ್ಷಗಳಲ್ಲಿ ಹಣ್ಣು ಕೈ ಸೇರುತ್ತೆ, ದುಡ್ಡು ಕೈಗೆ ಬರುತ್ತೆ, ಮತ್ತೆ ನಂತರದ ವರ್ಷಗಳಲ್ಲಿ ಪ್ರತಿ ವರ್ಷನೂ ನಿಮಗೆ ಹಣ್ಣು ಬಂದೇ ಬರುತ್ತೆ ಅಲ್ವಾ? ಹೌದೌದು, ಬಂದೇ ಬರ್ತದೆ. ಮತ್ತೆ ಸಕ್ಸಸ್ ಅನ್ನು ಬೇರೆಯವರಿಗೆ ಕೊಟ್ಟು ಅದರಿಂದಲೂ ನಮಗೆ ಹಣ ಬರ್ತದೆ, ಅದರ ವ್ಯಾಪಾರವೂ ಆಗಿದೆ. ನಮ್ಮ ಜೀವನದಲ್ಲಿ ಮುಖ್ಯ ಹಂತ ಅದು ಅಂತ ಹೇಳ್ಬೋದು. ನೋಡಿ, ಅನಾನಸನ್ನ ಕೊಡಗು ಜಿಲ್ಲೆಯಲ್ಲೂ ಧಾರಾಳವಾಗಿ ಬೆಳ್ಕೊಳ್ಬಹುದು, ಅದಕ್ಕೆ ಒಳ್ಳೆ ನಿದರ್ಶನ ನಿಮ್ಮ ತಂದೆಯವರು. ಬಹುಬೇಗ ನಮಗೆ ಆದಾಯ ಕಾಣಬೇಕು ಅಂತಂದ್ರೆ ಅನಾನಸ್ಸು ಈ ಭಾಗದ ಜನಗಳಿಗೆ ನೆರವಿಗೆ ಬರುತ್ತೆ. ಆಮೇಲೆ ನೋಡ್ತಾ ನೋಡ್ತಾ ತೋಟ ಮಾಡ್ಕೋಬಹುದು. ಖಾಲಿ ಜಮೀನುಗಳಲ್ಲಿ ಅನಾನಸ್ಸನ್ನ ಹಾಕೊಂಡು ನಿಧಾನಕ್ಕೆ 2-3 ವರ್ಷಗಳಲ್ಲಿ ತೋಟ ಬೆಳೆದ್ಮೇಲೆ ಅದು ಕಡಿಮೆ ಆಗ್ತದೆ, ಅಥವಾ ಅದನ್ನು ಒಂದ್ ಕಡೆಗೆ ಉಳಿಸ್ಕೊಳ್ಬಹುದು. ಅನಾನಸ್ಸು ತಿನ್ಲಿಕ್ಕೆ ಹಿತವಾದ ಹಣ್ಣು, ಬಹಳ ಜನ ಇಷ್ಟಪಡ್ತಾರೆ. ಮಧುಮೇಹಿಗಳಿಗೂ ಮತ್ತು ಇತರೆ ಆರೋಗ್ಯದ ತೊಂದರೆಗಳನ್ನ ಇಟ್ಕೊಂಡಿರೋರಿಗೂ ಅನಾನಸ್ಸು ಬೇಡ ಅಂತ ಯಾರು ಹೇಳಿಕ್ಕಾಗುದಿಲ್ಲ. ವಿಟಮಿನ್ ಸಿ ಮತ್ತು ವಿಟಮಿನ್ ಎ, ಈ ಎರಡು ಪೋಷಕಾಂಶಗಳು ಅಥವಾ ಅನ್ನಾಂಗಗಳು ಇರೋದ್ರಿಂದ ಮತ್ತೆ ಒಂಥರ ಹಿತವಾದ ರುಚಿ ಕೊಡೋದ್ರಿಂದ ಅನೇಕರಿಗೆ ಪ್ರಿಯವಾದ ಹಣ್ಣಿದು. ಅನಾನಸ್ಸು ಉಳಿಸ್ಕೊಂಡಿದ್ರಿ, ಬಳಕೆ ಮಾಡ್ಕೊಳ್ತದ್ರಿ. ರೋಬಸ್ಟ ಯಾವಾಗ ಹಾಕಿದ್ದು? ನೀವು ಹಾಕಿದ್ರ, ಅಪ್ಪ ಹಾಕಿದ್ರ? ರೋಬಸ್ಟ ಎಲ್ಲ ಅಪ್ಪನೇ ಹಾಕಿದ್ರು. ಆದ್ರೆ ಈಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ರೋಬಸ್ಟದ ಗಿಡ ತುಂಬಾ ಬೆಳೆದು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಹಣ್ಣು ಕುಯ್ಯೋ ಸಮಯದಲ್ಲಿ ನಾವು ಅದಕ್ಕಾಗಿ ಒಂದು 5-6 ಸ್ಟೂಲ್ ಮಾಡಿಸಿ ಸ್ಟೂಲ್ ಮೇಲೆ ಹತ್ತಿ ಕುಯ್ಯುವಂತ ಪರಿಸ್ಥಿತಿ ಬಂತು. ಇದನ್ನ ನೋಡಿ ಕೆಲಸ ಮತ್ತೆ ಕೆಲಸಗಾರರು ಬರ್ಲಿಕ್ಕೆ ಹಿಂಜರಿತಿದ್ರು. ಅದನ್ನ ನೋಡಿ ನಾವು ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಕೆಲಸಗಾರರಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು 1.5 ಅಡಿ ಬಿಟ್ಟು ದೊಡ್ಡ ದೊಡ್ಡ ಗಿಡಗಳನ್ನು ಕಡಿದು ನಂತರ ಅದರಿಂದ ಬರುವ ಚಿಗುರನ್ನು ನೋಡಿಕೊಂಡು ಬೆಳೆಸನ್ನ, ಅದರಿಂದ ಕಾಫಿ ಆಗ್ತದೆ ಅಂತ ಹೇಳಿದ್ರು. ನನಗೆ ಕಾಫಿಯಲ್ಲಿ ಅನುಭವ ಕಡಿಮೆ ಇದ್ದಿದ್ರಿಂದ ಮತ್ತು ನಮ್ಮ ನಂಬಿಕಸ್ಥ ಕೆಲಸಗಾರರು ಮತ್ತು ಅವರ ಮಾಹಿತಿ ಪ್ರಕಾರ ನಾನು ಅದನ್ನು ಮುಂದುವರಿಸಿದೆ. ಒಂದೇ ಸಲದಲ್ಲಿ 4 ಎಕರೆಯಷ್ಟು ಗಿಡ ಕಡಿಸಿದ್ದೀನಿ. ಒಂದು ಸುಮಾರು 1 ಎಕರೆಯಷ್ಟು ಹಳೆ ಗಿಡವನ್ನು ಉಳಿಸಿಕೊಂಡಿದ್ದೇನೆ. ಅದು ಯಾವ ತರದಲ್ಲಿ ಇದೆ ಅಂತ ಒಂದು ನೋಡುವ ಒಂದು ಉದ್ದೇಶದಿಂದ ಈಗ 2017ರಲ್ಲಿ ಗಿಡ ಕಡಿದು ಮಾಡಿದಂತ ಕಂಬ ಚಿಗುರುಗಳು 2-2, 3-3 ಚಿಗುರು ಬಿಟ್ಟು ಬಂದು ಈಗ ಪೂರ್ತಿ ಹೊಸ ತೋಟದಾಗೆ ಆಗಿದೆ. ಅದನ್ನು ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ ಅದು, ಅಥವಾ ನಾವು ಕಾಫಿ ತೋಟಕ್ಕೆ ಹೋಗಿ ಅದ ಬುಡ ನೋಡಿದ್ರೆ ಮಾತ್ರ ಕಂಬ ಚಿಗುರು ನೋಡಿ ಅದರಿಂದ ಬಿಟ್ಟದನ್ನು ನೋಡಿ ಗೊತ್ತಾಗ್ತದೆ ಹೊರತು ಬೇರೆ ಎಲ್ಲ ನೋಡುವಾಗ ಒಂದೇ ಮಟ್ಟದಲ್ಲಿ ಇದೆ, ಹೊಸ ತೋಟದ ತರದಲ್ಲೇ ಇದೆ. ನೋಡ್ಲಿಕ್ಕೆ ಸಂತೋಷ ಆಗ್ತದೆ. ಇನ್ನೊಂದು 1-2 ವರ್ಷದಲ್ಲಿ ಒಳ್ಳೆ ಫಸಲು ಸಿಗುವ ಇದೆ. ಗಿಡಗಳು ಎಷ್ಟು ವರ್ಷಗಳು ಕಾಲ ಫಸಲು ಕೊಟ್ಟ ಬಳಿಕ ನೀವು ಕಾಂಡವನ್ನ ಕತ್ತರಿಸಿದ್ರಿ? ಸುಮಾರು 80-82ರಲ್ಲಿ ನಾವು ಮೊದಲು ನೆಟ್ಟ ಇದು. 2017 ಅಂದ್ರೆ ಸುಮಾರು 20-28 ವರ್ಷದ ನಂತರ ನಾವು ಕಾಂಡ ಕತ್ತರಿಸಿ ಹೊಸ ತೆಗೆದ್ವಿ. ಹೆಂಗೆ, ಗರ್ಗಸದಲ್ಲಿ ಮಾಡಿದ್ರೆ ಅಥವಾ ಮರ ಕತ್ತರಿಸೋ ಯಂತ್ರ ಇದೆಯಲ್ಲ ಅದರಲ್ಲಿ ಕತ್ತರಿಸಿದ್ರೆ ಹೇಗೆ? ಇಲ್ಲ, ಇದು ಕತ್ತಿಯಿಂದಲೇ ಅವರು ಕಡಿದು ಮಾಡಿದ್ದು. ಗರ್ಗಸದ್ದು 1-2 ಟ್ರೈ ಮಾಡಿದ್ವಿ, ಅದು ಬುಡದಿಂದಲೇ ಕಟ್ ಮಾಡಿದ್ದು, ಅದೊಂದು ಶೀಘ್ರ ಸರಿಯಾಗಿ ಬರಲಿಲ್ಲ. ಅದು ನಾವು ಅರ್ಥ ಮಾಡಿಕೊಂಡ ರೀತಿ ತಪ್ಪ ಏನೋ. ಮತ್ತೆ ಈ ಕೆಲಸದವರು ಹೇಳಿದ್ರು ನಾವು ಕಡಿಯುವ, ಕಡಿದು 1.5 ಅಡಿ ಅಥವಾ 2 ಅಡಿಗೆ ಕಡಿದು ಅದರ ಬುಡದಿಂದ ಬಂದ ಇದನ್ನು ನೋಡುವ ಅಂತೇಳಿ. ಹೆಚ್ಚಿನ ಗಿಡಗಳಿಂದ ಇದು ಬಂದಿದೆ. 100ರಲ್ಲಿ 1-2 ಗಿಡಗಳು ಹಾಗೆ ಸತ್ತೋಯ್ತು ಅಷ್ಟೇ, ಬೇರೆ ಏನೇನಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ. 2-2 ಕಂಬ ಚಿಗುರುಗಳನ್ನ ಬಿಟ್ಕೊಂಡಿದ್ದೀರಲ್ವ? ಹೌದೌದು, 2-2. ಮೊದಲು 3 ಬಿಟ್ಕೊಂಡೆವು, ಅದನ್ನ ನೋಡಿಕೊಂಡು ಮತ್ತೆ ಅದನ್ನ ಒಂದು ತೆಗೆದು ಚೆನ್ನಾಗಿ ಬಂದಿದೆ, 2-2 ಇಟ್ಕೊಂಡಿದ್ದೇವೆ. ಕತ್ತರಿಸಿದ ಎಷ್ಟು ತಿಂಗಳಲ್ಲಿ ಆರೋಗ್ಯಕರವಾಗಿ ಚಿಗುರುಗಳು ಕಾಣಿಸಿಕೊಂಡು? ಕತ್ತರಿಸಿದ ಮರು ವರ್ಷದಿಂದಲೇ ಚಿಗುರು ಬರ್ಲಿಕ್ಕೆ ಶುರು ಆಯ್ತು. ಕತ್ತರಿಸಿದ 1-3 ವರ್ಷದಿಂದ ಆಗಾಗ ಚಿಗುರು ಮಾಡಿ ಅದನ್ನು ಒಂದು ರೀತಿಯಲ್ಲಿ ತರಲಿಕ್ಕೆ ಸ್ವಲ್ಪ ಹೆಚ್ಚು ಶ್ರಮ ಪಡಬೇಕಾಯ್ತು. ಈಗಂತೂ ರೆಗ್ಯುಲರ್ 1-2 ಸಲ ನಾವು ಚಿಗುರು ಮಾಡ್ತೇವೆ. ರೆಗ್ಯುಲರ್ ಇಲ್ಲಿ ಏನು ಕಪಾತ್ ಅಂತ ಹೇಳ್ತೇವೆ, ಅದರ ಜೊತೆಗೆ ಚಿಗುರು ಆಗ್ತದೆ. ಈಗ ನಾವು ಅದನ್ನೇ ಕೆಲಸವನ್ನು ಮಾಡ್ತಾ ಇದ್ದೇವೆ, ಏನು ಚೆನ್ನಾಗಿ ಬಂದಿದೆ. ನಾರಾಯಣ ಅವರು ಹೇಳ್ಬೇಕು, ತಾವು ಕಾಂಡವನ್ನು ಕತ್ತರಿಸಿದ ಮೇಲೆ ಕಂಬ ಚಿಗುರುಗಳು ಬಂದ್ವಲ್ಲ, ಅವು ಎಷ್ಟನೇ ವರ್ಷಗಳಲ್ಲಿ ಅಥವಾ 1ನೇ ವರ್ಷದಲ್ಲಿ ನಿಮಗೆ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿಕೊಂಡು? ಇಳುವರಿ 3-4 ವರ್ಷದಲ್ಲಿ ಶುರು ಆಯ್ತು, ಇಳುವರಿ ಕಡಿಮೆ ಇತ್ತು. ಈಗ ತೊಂದರೆ ಇಲ್ಲ, ಆವರೇಜ್ ಕ್ರಾಪ್ ಇಲ್ಲದಿದ್ರು ಸಮೇತ ನಮಗೆ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಕ್ರಾಪ್ ಸ್ವಲ್ಪ ಕಡಿಮೆ ಇದೆ. ಆದ್ರೂ 1 ಎಕರೆಗೆ ಸುಮಾರು 25-30 ಚೀಲದಷ್ಟು ಚೆನ್ನಾಗಿ ತೆಗಿಬಹುದು ಅಂತ ಅನ್ಸುತ್ತೆ ಈ ಏರಿಯಾದಲ್ಲಿ. ಬೇರೆ ಕಡೆಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ, ನಮಗೆ ಅಲ್ಲಿವರೆಗೆ ಬರಲಿಲ್ಲ. ಈ 1-2 ವರ್ಷದಿಂದ ಫಸಲು ಕಡಿಮೆ ಇದೆ. ನೀರಿನ ಮುಖ್ಯವಾಗಿ ಬ್ಲಾಸಮ್ ಅಥವಾ ಹೂ ಆಗುವ ಟೈಮ್ನಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಸಾಧ್ಯವಾದರೆ ಅದನ್ನು ಮಾಡಿ ಹೆಚ್ಚು ಫಸಲು ತೆಗಿಬೇಕು ಅಂತ ಹೇಳೋ ಒಂದು ಆಸೆ ಇದೆ, ನೋಡಬೇಕು ಏನಾಗ್ತದೆ. ಯಾವ ಸಂದರ್ಭದಲ್ಲಿ ಕಾಂಡವನ್ನು ಕತ್ತರಿಸಿದ್ರಿ ಕಂಬ ಚಿಗುರು ಬರಲಿಕ್ಕಾಗಿ? ಮೇ ಜೂನ್ ತಿಂಗಳಲ್ಲಿ ಕತ್ತರಿಸಿದ ನೆನಪು. ಅದೇ ಒಂದು ಫಸಲು ತೆಗೆದ ನಂತರ 2017ರ ಫಸಲು ತೆಗೆದ ನಂತರ ಏಪ್ರಿಲ್ ಮೇ ಜೂನ್ ಅದರಲ್ಲಿ, ಅಂದ್ರೆ ಕತ್ತಿಯಿಂದಲೇ ಕಡಿದು ಮಾಡಿದ್ರಿಂದ ಅಷ್ಟು ಕೆಲಸ ಹಿಡಿತದೆ. ಅದು ನೀರು ಉಣಿಸ್ಲಿಕ್ಕೆ ಕೊಳವೆ ಬಾವಿ ಅಥವಾ ಬೋರ್ವೆಲ್ ಇದೆ. ಈಗ ನೀವು ಕಾಂಡ ಕತ್ತರಿಸಿದ್ರಲ್ಲ, ಆ ಗಿಡಗಳಿಗೆ ನೀರು ಕೊಟ್ಟಿದ್ದು ಅಥವಾ ಚಿಗುರು ಬರಲಿಕ್ಕೆ ಏನಾದರೂ ಉತ್ತೇಜನ ಮಾಡಿದ್ದು? ಇಲ್ಲ ಇಲ್ಲ, ನೀರು ಕೊಟ್ಟು ನಾವು ಏನ್ ಮಾಡಲಿಲ್ಲ. ಸುಮಾರು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬೋರ್ವೆಲ್ ನಲ್ಲಿ ಸಿಗುವ ನೀರಿನಲ್ಲೇ ಸ್ವಲ್ಪ ಕೊಡ್ತಾ ಇದ್ವಿ. ಅದು ಚಿಗರಿಗಾಗಿಂತ ಅಲ್ಲ, ಅದರಿಂದ ಸ್ವಲ್ಪ ಚಿಗರಿನ ಇದು ಚೆನ್ನಾಗಿ ಬಂತು. ಬಟ್ ನಮಗೆ ಕಂಟಿನ್ಯೂಸ್ ಆಗಿ ಅಲ್ಲಿ ಕೊಡುವ ವ್ಯವಸ್ಥೆ ಇಲ್ಲದ ನೀರು ಕಡಿಮೆ ಆಗ್ತಾ ಇತ್ತು, ಅದರಿಂದ ನಮಗೆ ಹೆಚ್ಚು ಕೊಡ್ಲಿಕ್ಕೆ ಆಗಲಿಲ್ಲ. ಆದರೂ ಪ್ರಯತ್ನ ಪಟ್ಟಿದ್ದೇವೆ, ಸ್ಪ್ರಿಂಕ್ಲರ್ ಇದೆ, ಬಟ್ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಕಷ್ಟ ಆಗ್ತದೆ. ಬೇರೆಯೇ ನಾವು ಸೋರ್ಸ್ ನೋಡಿಕೊಂಡು ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕಾಂಡವನ್ನು ಕತ್ತರಿಸಿದ ಬಳಿಕ 2-2 ಕಂಬ ಚಿಗುರುಗಳನ್ನ ಬಿಟ್ಕೊಂಡಿದ್ರೆ ಚೆನ್ನಾಗಿದೆ. ಆದ್ರೂ ಪ್ರತಿ ವರ್ಷ ಕಂಬ ಚಿಗುರುಗಳು ಬರ್ತಾ ಇರ್ತವೆ, 5, 10, 20, 50ರ ತನಕ ಅಲ್ವಾ? ಹೌದೌದು, ಬರ್ತಾ ಇರ್ತದೆ. ಅದನ್ನು ತೆಗಿಬೇಕು, ಅದನ್ನು ಗಾಳಿ ಆಡ್ಲಿಕ್ಕೆ ಮತ್ತೆ ಯಾವ ಕಂಬ ಚಿಗುರನ್ನು ನಾವು ಇಟ್ಕೊಳ್ಬೇಕೋ ಅದನ್ನೇ ನೋಡಿಕೊಂಡು ಬೆಳೆಸಬೇಕು. ಅದು ಬೆಳೆದ ನಂತರ ಮೇಲೆ ಅದರ ಟಾಪ್ ಲೆವೆಲ್ ನಲ್ಲಿ ಗಾಳಿ ಆಡ್ಲಿಕ್ಕೆ ಬೇಕಾದ ಚಿಗುರುಗಳನ್ನು ತೆಗೆದು ಬಿಟ್ಟರೆ ಚೆನ್ನಾಗಿ ಬೆಳಿಬಹುದು. ತೋಟದಲ್ಲಿ ಎಂತೆಂತ ಮರಗಳಿದಾವೆ ನೆರಳಿಗೆ ರೋಬಸ್ಟ ಕಾಫಿಯಲ್ಲಿ? ನಂದಿ ಇದೆ, ನಂತರ ಹೊನ್ನೆ ಮರ ಇದೆ, ಹಾಲ್ವಾನ ಇದೆ, ಹತ್ತಿ ಇದೆ, ಹಲಸಿನ ಮರಗಳು ಇದೆ, ಮತ್ತೆ ಹೀಗೆ ಬೇರೆ ಬೇರೆ ತರದಲ್ಲಿ ನಟ್ಟು ಮರದ ಅದೇ ಬೆಳೆದುಕೊಂಡು ಬಂದ ಮರಗಳು. ಬಟರ್ ಫ್ರೂಟ್, ಆಮೇಲೆ ತೆಂಗಿದೆ, ಇನ್ನು ಕಿತ್ತಳೆಯನ್ನ ಹಾಕೊಂಡಿದ್ದಾರೆ, ಹೀಗೆ ಬೇರೆ ಬೇರೆ ಗಿಡ ಮರಗಳು ಅಲ್ಲೆಲ್ಲ ಸೇರ್ಕೊಂಡಿದವಲ್ವಾ? ಹೌದೌದು, ತೆಂಗು ಎಲ್ಲ ತುಂಬಾ ಹಿಂದೆ ಆಗಿರೋದು, 80ನ ಇಸವಿಯಲ್ಲಿ ಹಾಕಿದ್ದೇವೆ, ಅಲ್ಲಿ ಚೆನ್ನಾಗಿ ಇದೆ. ಅದಕ್ಕೆ ಸಮೇತ ನಾವು ಹೆಚ್ಚು ನಮ್ಮ ಗಮನ ಕೊಡದಿರೋದ್ರಿಂದ ಅದರಲ್ಲಿಯೂ ಸಮೇತ ಪೆಪ್ಪರ್ ಬಳ್ಳಿಯನ್ನು ಬಿಟ್ಟಿದ್ದೇವೆ ಕಾಳುಮೆಣಸಿನದ್ದು. ಮತ್ತೆ ಇಲ್ಲಿ ಹೀಗಾಗಿ ಹೊಸ ತೋಟ ಮಾಡುವ ಸಮಯದಲ್ಲಿ 100-150 ಗಿಡ ಕೂರ್ಗ್ ಆರೆಂಜ್ ವೆರೈಟಿ ನಾನು ಚಿಟ್ಟಳ್ಳಿ ಫಾರ್ಮ್ನಿಂದ ತೆಗೆದುಕೊಂಡು ಬಂದು ಅದು ಹಾಕಿದ್ದೇನೆ. ಅದರ ಜೊತೆಗೆ ಬೇರೆ ಸೋರ್ಸ್ ಆಪ್ ಅದು ಇದು ಅಂತ ಸಣ್ಣ ಸಣ್ಣ ಒಂದೆರಡು ಗಿಡಗಳನ್ನು ಹಾಕಿ ಬೆಳೆಸ್ತಾ ಇದ್ದೇನೆ. ಎಷ್ಟೋ ಜನ ಕಾಫಿ ಬೆಳೆಗಾರರು ಹೇಳ್ತಾರೆ ಕೃಷಿ ಲಾಭದಾಯಕ ಅಲ್ಲ, ದುಡ್ಡು ಮಾಡೋಕ್ಕಾಗಲ್ಲ, ದುಡ್ಡು ಕಳ್ಕೊಂಡದ್ದೇ ಹೆಚ್ಚು ಅಂತ ಅನ್ಕೊಂಡು. ನೀವು ಬೆಂಗಳೂರಿನಿಂದ ಇಲ್ಲಿ ಬಂದು ಅಪ್ಪ ಮಾಡಿದ ಜಮೀನನ್ನು ತೋಟವನ್ನು ನೋಡ್ಕೊಂಡು ಹೋಗ್ತಾಯಿದ್ರಿ, ಮತ್ತು ನೀವೇ ಎಲ್ಲದನ್ನು ಮಾಡೋಕ್ಕಾಗಲ್ಲ, ಕಾರ್ಮಿಕರನ್ನು ಅವಲಂಬಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರಿ. ಒಟ್ಟಾರೆ ಈಗೊಂದು 5-10 ವರ್ಷಗಳ ಅನುಭವದ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಖರ್ಚು ವೆಚ್ಚವನ್ನು ಮುಂದಿಟ್ಕೊಂಡು ಏನು ಮಾತಾಡಬಲ್ಲರಿ ನಿಮ್ಮ ತೋಟದ ಬಗ್ಗೆ, ಕೃಷಿ ಬಗ್ಗೆ? ಒಂದು ನಾನು ಇನ್ ಜನರಲ್ ಹೇಳಬೇಕಾದ್ರೆ ನಾವು ಏನು ಹಾಕ್ತೇವೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಸಿಗ್ತದೆ, ಮತ್ತು ಒಂದೇ ವರ್ಷದಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಮೊದಲನೆಲ್ಲ ಕಾಳು ಮೆಣಸು ಚೆನ್ನಾಗಿ ಬೆಲೆ ಇರೋದ್ರಿಂದ ಆಗ ಅಡ್ಜಸ್ಟ್ ಆಗಿ ಹೋಗ್ತಾ ಇತ್ತು. ಈಗ ಸ್ವಲ್ಪ ಮಧ್ಯದಲ್ಲಿ ತುಂಬ ಕಾಳು ಮೆಣಸಿನ ರೇಟ್ ಎಲ್ಲ ಕಡಿಮೆ ಆಗಿದ್ದರಿಂದ ಕಾಫಿ ತೋಟದ ಕೆಲಸ ಹೆಚ್ಚಾಗಿದ್ದರಿಂದ ಅಲ್ಲಿ ಅಲ್ಲಿಗೆ ಬರ್ತಾ ಇತ್ತು. ಮತ್ತು ಹಾಕಿದ ಹಣಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ನಾವು ಅಷ್ಟೇ ಕೆಲಸಗಾರರಿಗೆ ಕೊಟ್ಟು ಅಲ್ಲೇ ವೇಜಸ್ಸು ಮತ್ತು ಅವರ ಟ್ರಾನ್ಸ್ಪೋರ್ಟೇಷನ್ ಅದು ಇದೆಲ್ಲ ಹೆಚ್ಚಾಗೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಅಂತ ಹೇಳ್ತೇವೆ. ಬಟ್ ಎಂದಿಗೂ ನಾವು ಹಾಕಿದ ಹಣಕ್ಕಿಂತ ಖಂಡಿತ ಹೆಚ್ಚು ಬರ್ತದೆ. ಈಗ ಜನರಲ್ಲಿ ಏನಿದೆ ಅಂತ ಹೇಳಿದ್ರೆ ತೋಟಕ್ಕೆ ಹಾಕಿದ ಹಣ ಕಡಿಮೆ ಅಂತೇಳಿ. ನನ್ನ ದೃಷ್ಟಿಯಿಂದ ಇದು ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೃಷಿಯನ್ನು ಬೇರೆ ಉದ್ಯೋಗದ ಜೊತೆಯಲ್ಲಿ ಕಂಪೇರ್ ಮಾಡಿದಾಗ ಕೃಷಿಯಲ್ಲಿ ನಾವು ಕಷ್ಟಪಡುವ ರೀತಿ ಮತ್ತು ಅದರಲ್ಲಿ ಸಿಗುವ ಹಣ, ಅದೇ ರೀತಿಯಲ್ಲಿ ನಾವು ಬೇರೆ ಕಡೆಯಲ್ಲಿ ಕಷ್ಟಪಡುವ ರೀತಿ ಮತ್ತು ಅದರಲ್ಲಿ ಸಿಗುವ ಹಣ ಕಂಪೇರ್ ಮಾಡಿ ಅದು ಉತ್ತಮ ಅಂತ ನಮಗೆ ಅನಿಸ್ತದೆ. ಅದು ಇಂಡಿವಿಜುವಲ್ ಚಾಯ್ಸ್ ಅಂಡ್ ಅವರ ಥಿಂಕಿಂಗ್ ಮೇಲೆ ಹೋಗ್ತದೆ. ಏನೇ ಹೋಲಿಕೆ ಮಾಡಿ ನೋಡಿದ್ರು ಇಲ್ಲಿ ಶ್ರಮಕ್ಕೆ ತಕ್ಕಂತೆ ಫಲ, ಕಾಳಜಿ ಎಷ್ಟು ನಾವು ತೆಗೆದುಕೊಳ್ತೀವೋ ಅದಕ್ಕೆ ತಕ್ಕಂತೆ ಪ್ರಯೋಜನ, ಆಮೇಲೆ ನಿಗಾ ವಹಿಸಿ ಕೆಲಸಗಳನ್ನು ನಾವು ಮಾಡಿಸ್ತಾ ಹೋದರೆ ನಷ್ಟಕ್ಕೆ ತುತ್ತಾಗೋದಿಲ್ಲ, ತುಂಬ ಪಾತಾಳಕ್ಕೂ ಹೋಗೋದಿಲ್ಲ. ನಾವು ನೋಡ್ತಾ ಇದ್ವಿ ನಿಮ್ಮ ತೋಟದಲ್ಲಿ ಕಾರ್ಮಿಕರು ಬಹಳ ವರ್ಷಗಳಿಂದ ಇದ್ದಾರೆ, ಒಂಥರ ನಂಬಿಕೆಯಿಂದ ಕೆಲಸ ಮಾಡ್ತಾರೆ, ನಾವು ಇಲ್ಲದಿದ್ರೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡು. ಅದ್ರ ಬಗ್ಗೆ ಹೇಳಿ. ನಾನು ಬಂದು ಹೋಗದಂದ್ರೆ ವರ್ಷಕ್ಕೆ ಸುಮಾರು 105-130 ದಿನ ಅವ್ರಿಗೆ ಇರೋದ್ರಿಂದ ನಾನೆಲ್ಲ ನನ್ನ ಕೆಲಸಗಾರರನ್ನು ನಂಬ್ತೇನೆ. ನನಗೂ ಅಷ್ಟೇ ನಂಬಿಕಸ್ಥ ಕೆಲಸಗಾರರು ಸಿಕ್ಕಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅನುಭವ ಇದ್ದವರು, ನನಗೆ ಕೃಷಿಯಲ್ಲಿ ಹೆಚ್ಚಿನ ಅನುಭವ ಇಲ್ಲದಿದ್ದರೂ ಸಮೇತ ಅವರ ಅನುಭವವನ್ನು ಉಪಯೋಗಿಸಿಕೊಂಡು ಅವರ ಇದರಲ್ಲಿ ನಡೀತಾ ಇದೆ. ಈಗ ತೋಟ ತುಂಬ ಚೆನ್ನಾಗಿ ಬಂದಿರೋದು ನಾನು ಎಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಮತ್ತು ನನಗೂ ಅದರಲ್ಲಿ ಸಂತೋಷ ಸಿಗ್ತದೆ, ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಅನಿಸ್ತಾ ಇದೆ. ನಾನು ಅಷ್ಟೇ ನನ್ನ ಒಂದು ಬ್ಯಾಂಕಿಂಗ್ ಲೈಫ್ ಅದನ್ನು ಬಿಟ್ಟು ಈಗ ಕೃಷಿಯಲ್ಲೇ ಸಂತೋಷವಾಗಿ ಕಳೀತಾ ಇದ್ದೇನೆ. ಹೊಸ ಹೊಸ ಇದನ್ನು ನಾನು ಅದನ್ನು ತಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ. ಸಂತೋಷ ಆಗ್ತದೆ ಆ ಒಂದು ಬ್ಯಾಂಕಿಂಗ್ ಆ ಒಂದು ಮ್ಯಾನೇಜ್ಮೆಂಟ್ ಆಯ್ದು ಅದನ್ನು ಬಿಟ್ಟು ಇಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ಸಂತೋಷವಾಗಿದ್ದೇನೆ, ತೃಪ್ತಿಯಲ್ಲೇ ಇದೆ. ಇತಿಮಿತಿಗಳ ಮಧ್ಯದಲ್ಲೂ ಒಂಥರ ನೆಮ್ಮದಿ ಕಂಡಿದ್ದೀರಿ, ಇಷ್ಟಪಟ್ಟಿದ್ದೀರಿ. ನಿಮ್ಮ ಶ್ರೀಮತಿ ನಿಮ್ಮ ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ, ಅವರವ್ರ ಕರ್ತವ್ಯಗಳು ಏನೇನು ಇದ್ದಾವೆ ಅದು ಒಂದು ಕಡೆ, ಆದರೆ ದೂರದ ಬೆಂಗಳೂರಿನಿಂದ ಮದಾಪುರದ ಹತ್ತಿರ ಇರುವ ಗರಗಂದೂರಿನ ನಿಮ್ಮ ತೋಟಕ್ಕೆ ಬಂದು ಇಲ್ಲೇ ಅಪ್ಪ ಕಟ್ಟಿದ ಮನೆ ಮತ್ತು ನೀವು ಹೊಸದಾಗಿ ನಿರ್ಮಿಸಿದ ಮನೆಯಲ್ಲೂ ಇದ್ದುಕೊಂಡು ಕೆಲಸ ಕಾರ್ಯಗಳನ್ನು ನಿಭಾಯಿಸಿಕೊಂಡು ನೀವೇ ಅಡುಗೆ ಮಾಡಿಕೊಂಡು ಇರೋ ಒಂದು ವಾತಾವರಣದಲ್ಲೇ ನೆಮ್ಮದಿ ಕಂಡಿದ್ದೀರಿ, ಕೈಯಿಂದ ಕಳ್ಕೊಂಡಿಲ್ಲ, ವರ್ಷ ವರ್ಷಕ್ಕೂ ಒಂಥರ ಖುಷಿಯಿಂದ ಜೀವನ ಮಾಡುವ ಮಾರ್ಗಗಳನ್ನು ಕಂಡುಕೊಂಡಿದ್ದೀರಿ. ನೀವೇ ಎಲ್ಲದನ್ನು ಮಾಡೋಕ್ಕಾಗಿಲ್ಲ, ಕಾರ್ಮಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿಸ್ತಾ ಹೋಗಿದ್ದೀರಿ. ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿಮ್ಮಂಥವರು ಒಂದು ಉದಾಹರಣೆ ಆಗ್ತಾರೆ. ಮನಸ್ಸು ಮಾಡಬೇಕು, ಪೇಟೆಯಲ್ಲಿ ಕೂತ್ಕೊಂಡು ಅಲ್ಲಿ ಕಾಲಹರಣ ಮಾಡೋದು ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳೋದು ಒಂದಾದರೆ, ತಂದೆ ತಾಯಿ ಮಾಡಿದ ಜಮೀನು ತೋಟಗಳನ್ನು ಒಂಥರ ಚೆನ್ನಾಗಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದರೆ ನಷ್ಟೇನಾಗೋದಿಲ್ಲ, ಇನ್ನು ಕೈಗೆ ಉಳಿತತೆ. ಮತ್ತು 6 ಜನಗಳು ಕಾರ್ಮಿಕರು ನಿಮ್ಮ ನೆಪದಲ್ಲಿ ಸಂತೋಷ ಪಡ್ತಾರೆ, ಜೀವನವನ್ನು ಕಟ್ಕೊಳ್ತಾರೆ. ಬಹಳ ಖುಷಿಯಾಯಿತು, ತಾವು ವಿದ್ಯಾವಂತರಾಗಿ SBI ಕೆಲಸ ಮಾಡಿ ನಿವೃತ್ತಿಯಾದ ಬಳಿಕನೂ ತೋಟದ ಸಂಪರ್ಕ ಇಟ್ಕೊಂಡು ಅಪ್ಪ ಮಾಡಿದ ಈ ಒಂದು ಜಮೀನು ತೋಟವನ್ನು ನಿರ್ವಹಿಸಿಕೊಂಡು ಹೋಗ್ತಾಯಿದ್ರಿ. ಮನಸ್ಸಿನಲ್ಲಿ ಎಲ್ಲೂ ಬೇಸರ ಇಟ್ಕೊಳ್ದಲ್ಲೇ ಖುಷಿಯಿಂದ ಜೀವನ ಮಾಡ್ತಾಯಿದ್ರಿ. ಬಂದಿದ್ದೆಲ್ಲ ಒಳ್ಳೆಯದು, ಬರೋದೆಲ್ಲ ಒಳ್ಳೆಯದು ಅಂತ ಅಂದ್ಕೊಂಡು ಒಂದು ಆಲೋಚನೆಯಲ್ಲಿ ಸಾಗಿರೋದು ಇತರರಿಗೆ ಪ್ರೇರಣೆದಾಯಕ. ಕೃಷಿಯಲ್ಲಿ ಕಷ್ಟಗಳು, ಎಡರುತೊಡರುಗಳು, ಏರುಪೇರುಗಳು ಇದ್ದಿದ್ದೆ, ಆದರೆ ಅವನ್ನೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕಿಂತ ಸಂತೋಷವಾಗಿ ಸ್ವೀಕರಿಸಬೇಕು. ಯಾವ ಕ್ಷೇತ್ರದಲ್ಲಿ ಸಮಸ್ಯೆಗಳಿಲ್ಲ ಅಲ್ವಾ, ಹೀಗೆ ತಮ್ಮ ಅನುಭವಗಳನ್ನು ಮುಕ್ತವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ತೆ. ಈಗ ಇದು ಅಷ್ಟೇ ಹೇಳ್ಕೊಳ್ಳುವಂಥದ್ದು ಹೆಚ್ಚು ಇಲ್ಲದಿದ್ದರೂ ಸಮೇತ ಇಲ್ಲ ನೀವು ಮಾತಾಡಬೇಕು ಅಂತ ಹೇಳಿದ್ರಿಂದ ಮಾತಾಡಿದ್ದೀನಿ, ನನಗೂ ಸಂತೋಷ ಆಗ್ತಾ ಇದೆ. ಮತ್ತು ಇನ್ನೂ ನೀವು ಹೇಳಿದಾಗೆ ಒಂದು ಸಂತೋಷ ಸಿಗ್ತದೆ, ತೋಟದಲ್ಲಿ ಅಥವಾ ಕೃಷಿಗೆ ಹಾಕಿದ ಏನು ಹಣ ಇದ್ದರೂ ಸಮೇತ ಅದು ವ್ಯರ್ಥವಾಗೋದಿಲ್ಲ ನಮಗೆ ಖಂಡಿತ, ಅದರಿಂದ ಒಂದಲ್ಲ ಒಂದು ಸಿಗ್ತದೆ. ಮತ್ತು ಇನ್ನೂ ನಾನು ಮಾಡುವಂಥದ್ದು ತುಂಬ ಇದೆ ಅಂತ ಅನಿಸ್ತದೆ, ಎಷ್ಟಾಗ್ತದೆ ಅದನ್ನು ನೋಡ್ತೇನೆ. ನಾನು ಮಾಡಿದರೆ ಮನಸ್ಸಿಗೆ ಸಿಗುವ ಸಂತೋಷಕ್ಕೆ ಅದಕ್ಕೆ ಏನು ಯಾವ ರೀತಿಯಿಂದಲೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಸಂತೋಷದಲ್ಲಿದ್ದೇನೆ. ಮತ್ತು ಈ ಹಣವೂ ಅಷ್ಟು ನಮಗೆ ಬೇಕಾದಾಗ ನಮ್ಮ ಅಗತ್ಯಗಳಿಗೆ ತುಂಬಾ ಉಪಕಾರ ಆಗ್ತದೆ, ಅದನ್ನು ಹೇಳಲೇಬೇಕಾಗ್ತದೆ. ತಮಿಗೂ ಆಕಾಶವಾಣಿ ಮಡಿಕೇರಿಯ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ನಾನಂತೂ ಆಕಾಶವಾಣಿ ಮಡಿಕೇರಿಯನ್ನು ಬೆಂಗಳೂರಿನಲ್ಲಿರುವಾಗ ಸಮೇತ ಕೇಳ್ತಾ ಇದ್ದೇನೆ, ಮೊಬೈಲ್ನಲ್ಲಿ ಆ್ಯಪ್ ಹಾಕಿಕೊಂಡು ಆಕಾಶವಾಣಿಯ ಕೆಲವರ ಮಾತು ಮತ್ತು ಅವರು ಹಂಚುವ ವಿಷಯಗಳು ಅದನ್ನು ತುಂಬ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಲೂ ನಾನು ಕಲಿಯುವಂಥದ್ದು ತುಂಬ ಇದೆ ಆಕಾಶವಾಣಿಯಿಂದ. ಸೊ ನಾನು ಹೆಚ್ಚಾಗಿ ಆಕಾಶವಾಣಿ ಕೇಳ್ತಾ ಇರ್ತೇನೆ. ಸ್ಪೆಷಲಿ ಕೃಷಿರಂಗ ಅಂತೂ ನನಗೇನೋ ತುಂಬ ಹತ್ತಿರವಾಗಿದೆ, ನಾನು ಎಲ್ಲಿದ್ರು ಕೇಳ್ತೇನೆ. ಸಂತೋಷ ಆಗ್ತದೆ ಇದು ನಿಮ್ಮ ಪ್ರಯತ್ನ, ಇದಕ್ಕೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೇನೆ. ಕೇಳುಗರೆ, ಇದುವರೆಗೆ ಸೋಮಾರ್ಪೇಟೆ ತಾಲೂಕು ಮದಾಪುರ ಹತ್ತಿರ ಇರುವ ಗರಗಂದೂರಿನ ಬಿಬಿ ನಾರಾಯಣ ಅವರ ರೋಬಸ್ಟ್ ಕಾಫಿ ಮತ್ತು ಅನಾನಸ್ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ತಂದೆ ತುಂಬ ಚೆನ್ನಾಗಿ ಅನಾನಸನ್ನು ಬೆಳೆಸಿ ಅಭಿವೃದ್ಧಿ ಕಂಡವರು. ಈಗಲೂ ಅನಾನಸ್ ಗಿಡಗಳು ಅವರ ತೋಟದಲ್ಲಿದ್ದಾವೆ. ನಾರಾಯಣ ಅವರು ರೋಬಸ್ಟ್ ಕಾಫಿಯಲ್ಲಿ ಕಂಬ ಚಿಗುರನ್ನು ಬಿಟ್ಟು ಈಗ ಅದರ ಪರಿಣಾಮಗಳನ್ನು ಕಾಣ್ತಿದ್ದಾರೆ. ಅವರ ಸಂಪರ್ಕಕ್ಕೆ ಸಂಖ್ಯೆ 9449927700. ಶ್ರೋತೃಗಳೇ, ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೇಸಾಯ ಕುರಿತು ಗರ್ವಾಲಯ ಪಾಸುರಬಿ ಮೋಹನ್ ಅವರೊಡನೆ ಸಂದರ್ಶನ ಕೇಳುವಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢ ಬಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ನಿಧನ ಸುದ್ದಿ. ಮೂಲತಿ ವಿ ಬಾಡಗ ಗ್ರಾಮತ್ರ ಬುಟ್ಟಂಗಲತ್ತು ವಾಸಯಂಜ ಕಂಜಿತಂಡ ಪೋತಿ ಕಾರ್ಯಪ್ಪ ಎಂಡ ಮೋವ ಅಣ್ಣಯ್ಯ ಇಂದು ಮರಣಪಟ್ಟಿತು. 75 ಬೈತ್ರ ಕಂಜಿತಂಡ ಅಣ್ಣಯ್ಯ ಎಂಡ ದಪನ ಕಾರ್ಯ ನಾಳೆ ಪೊಲಕ 9 ಗಂಟೆಗೆ ವಿ ಬಾಡಗ ಗ್ರಾಮತ್ರ ಒಕ್ಕತೂಟಂಗಲತ್ತು ನಡಪ. ಮುಕ್ಕೋಡ್ಲು ಹೊದಕಾನ ನಾಗಬಾಣೆ ನಿವಾಸಿ ಅರಮನೆಪಾಲೆ ದಿವಂಗತ ಪಿಟಿ ಬೊಳ್ಳು ಅವರ ಪತ್ನಿ ಕಾವೇರಿ ಅವರು ಇಂದು ಮಧ್ಯಾಹ್ನ ನಿಧನರಾದರು. ಕಾವೇರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಕೋತೂರಿನ ಒಕ್ಕಲಿಗರ ದಿವಂಗತ ವಿಎಸ್ ವಿಠಲ ಅವರ ಧರ್ಮಪತ್ನಿ ಮೀನಾಕ್ಷಿ ಅವರು ಇಂದು ನಿಧನರಾದರು. ಮೀನಾಕ್ಷಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 9 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಲಿ ಸುಮಾರು 539.86 ಕೋಟಿ ರೂಪಾಯಿ ಮೊತ್ತದ ಬ್ಯಾರೆ ಬ್ಯಾರೆ ಅಭಿವೃದ್ಧಿ ಕಾಮಗಾರಿ ಮತ್ತು ಶಂಕುಸ್ಥಾಪನೆನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವು ನಿನ್ನೆ ಶನಿವಾರ ನೆರವೇರಿಸಿದೋ. ಜಿಲ್ಲಾಡಳಿತ ಕಡೆಯಿಂದ ಪ್ಯಾಟೆನ ಗಾಂಧಿ ಬಾಣಿಲಿ ಶನಿವಾರ ನಡೆದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯ ಫಲಾನುಭವಿಗಳ ಸಮ್ಮೇಳನದಲ್ಲಿ ಗಾಂಧಿ ಭವನ, ಗ್ರೇಟರ್ ರಾಜಸೀಟ್, ವೈದ್ಯಕೀಯ ಕಾಲೇಜು ಸೇರಿದಂಗೆ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ. ಕೊಡಗು ಜಿಲ್ಲೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗೆ 10 HP ಪುಕ್ಸಟೆ ಆಗಿ ವಿದ್ಯುತ್ ಒದಗಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ನಿರ್ದೇಶನ ನೀಡಿದ. ಬ್ಯಾರೆ ಬ್ಯಾರೆ ಇಲಾಖೆನ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಮುಖ್ಯಮಂತ್ರಿಗ ಹಂಚಿದ. ಈ ಸಮಯದಲ್ಲಿ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್, ಶಾಸಕರು, ಜಿಲ್ಲಾಧಿಕಾರಿಗ ಡಾ ಬಿಸಿ ಸತೀಶ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಸೇರಿದಂಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ, ಫಲಾನುಭವಿಗ, ಇನ್ನಿತರರು ಮುಖ್ಯಪಟ್ಟವು ಹಾಜರಿದ್ದು. ಕೊಡಗು ಕುಟುಂಬಗಳ ನಡುವಿನ 23ನೇ ಅಪ್ಪ ಚೆಟ್ಟೋಳಂಡ ಕಪ್ ಹಾಕಿ ಹಬ್ಬ 2023ಕ್ಕೆ ನಾಪೋಕ್ಲು ಚೆರಿಯಪರಂಬು ಆಟದ ಬಾಣಿಲಿ ನಿನ್ನೆ ಮುಖ್ಯಮಂತ್ರಿಗ ಬಸವರಾಜ ಬೊಮ್ಮಾಯಿಯವು ಚಾಲನೆ ಕೊಟ್ಟು ಕೊಡವ ಸಮುದಾಯದ 336 ತಂಡಗಳ ನಡುಲಿ ಮುಂದಿನ 23 ದಿನಗಳ ಕಾಲ ಹಾಕಿ ಆಟ ನಡೆದಿದೆ. ನಗರಸಭೆನ 2023-24 ಸಾಲಿನ ಆಯುವ್ಯಯ ಮಂಜೂರಾತಿಗೆ ತಾರೀಖು 20ರಂದು ನಾಳೆ ಹೊತ್ತಾರೆ. 11:30 ನಗರಸಭೆ ಕೌನ್ಸಿಲ್ ವಿಶೇಷ ಸಭೆನ ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ ಅವು ಅಧ್ಯಕ್ಷತೆಯಲ್ಲಿ ನಗರಸಭಾ ಕೌನ್ಸಿಲ್ ಸಭಾಬಾಡಿಯಲ್ಲಿ ನಡೆದೇತ. ನಗರಸಭೆ ಪೌರಾಯುಕ್ತ ವಿಜಯ ಅವು ಮಾಹಿತಿನ ಕೊಟ್ಟೋಳು. ದೇಶದ 4ನೇ ಅತಿದೊಡ್ಡ ನಾಗರಿಕ ಇನಾಮನ ಪದ್ಮಶ್ರೀಗೆ ಭಾಜನರಾಗಿದ್ದ ಐಮುಡಿಯಂಡ ರಾಣಿ ಮಾಚಯ್ಯ ಅವಕ್ಕೆ 5 ಏಪ್ರಿಲ್ ಇನಾಮನ ಪ್ರದಾನ ಮಾಡುವೆ. ನವದೆಹಲಿನ ರಾಷ್ಟಪತಿ ಭವನದಲ್ಲಿ ದರ್ಬಾರ್ ಹಾಲ್ಲಿ ಕಾರ್ಬಾರ್ ನಡೆದಿದೆ. ಅಲ್ಲಿ ರಾಷ್ಟಪತಿಗ ಇನಾಮನ ಪ್ರದಾನ ಮಾಡುವೆತ್ತ ಗೊತ್ತಾಗುಟ್ಟು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಲಿ ರೈತರ ಆದಾಯನ ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ರೈತರ ಕುಟುಂಬದವಕ್ಕೆ ಪ್ರತಿ ವರ್ಷ 6,000 ರೂಪಾಯಿನ ಒಟ್ಟು 3 ಕಂತಲ್ಲಿ ರೈತರ ಖಾತೆಗೆ ಜಮಾ ಮಾಡಲಾದೆ. ಜಿಲ್ಲೆನ ಸುಮಾರು 49,582 ರೈತರು ನೋಂದಣಿ ಆಗಿದ್ದು ಈಗ ನೇರ ಆರ್ಥಿಕ ನೆರವು ವರ್ಗಾವಣೆ ಚಾಲ್ತಿಯಲ್ಲಿಟ್ಟು ಇಕೆವೈಸಿ ಮಾಡ್ಕಂಬಕ್ಕೆ ಬಾಕಿ ಇದ್ದ ರೈತರು ರೈತ ಸಂಪರ್ಕ ಕೇಂದ್ರ ಅಲ್ಲರೆ ನಾಗರಿಕ ಸೇವಾ ಕೇಂದ್ರ ಇಲ್ಲರೆ ಗ್ರಾಮ ಮಟ್ಟದ ಗ್ರಾಮ ಒನ್ ಕೇಂದ್ರನ ಸಂಪರ್ಕಿಸಕ್ ಹಂಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಶಬಾನಾ ಎಂ ಶೇಖ್ ಅವು ತಿಳಿಸ್ಯೋಳು. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆನ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟ ಆಗುಟ್ಟು. ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಲಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಪೈಕಿ ಮೂಲ ದಾಖಲೆಗಳನ್ನು ಹಾಜರುಪಡಿಸಿದ ಅಭ್ಯರ್ಥಿಗಳ 2ನೇ ಅಂಕಪಟ್ಟಿ ಆಧಾರಲ್ಲಿ ಅಂತಿಮ ಅಂಕಪಟ್ಟಿ ಪ್ರಕಟಿಸಲಾಗುಟ್ಟು. ಜಾಸ್ತಿ ಮಾಹಿತಿಗೆ ವೆಬ್ಸೈಟ್ನ ವೀಕ್ಷಿಸಕ. ಆಯ್ಕೆ ಮತ್ತು ನೇರ ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ತಿಳಿಸ್ಯೋಳು. ಕಡಗದಾಳು ಮತ್ತು ಇಬ್ನಿವಳವಾಡಿ ಗ್ರಾಮಗಳ 2022-23 ಸಾಲಿನ ಗ್ರಾಮ ಪಂಚಾಯಿತಿ ಸಭೆ ತಾರೀಖು 21ರಂದು ಹೊತ್ತಾರೆ 11 ಗಂಟೆಗೆ ಕಡಗದಾಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದದೆತ್ತ ಗೊತ್ತಾಗುಟ್ಟು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ಕುಶಾಲನಗರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇವರ ಕೂಡುಕೂಟಂದ ಜಿಲ್ಲೆನ ಪಟ್ಟಣ ಸಹಕಾರ ಸಂಘ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಹಕಾರ ಸಂಸ್ಥೆಗಳಿಗೆ ತೆರಿಗೆ ಹಂಗೆ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷ ಶಿಕ್ಷಣ. ಕಾರ್ಬಾರ್ 21ರಂದು ಹೊತ್ತಾರೆ 11 ಗಂಟೆಗೆ ಕುಶಾಲನಗರದ ಮಾರ್ಕೆಟ್ ರಸ್ತೆನ ಫ್ಯಾಕ್ಸ್ ಸಭಾಬಾಡಿಯಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರು ಎಸ್ಕೆ ಮನುಮುತ್ತಪ್ಪ ಸೇರಿದಂಗೆ ಇನ್ನೂ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಪ್ಯಾಟೆನ ಸಾಯಿ ಸಂಸ್ಥೆ ಕಡೆಯಿಂದ ಅಂತಾರಾಷ್ಟೀಯ ಮಹಿಳಾ ದಿನದ ಪ್ರಯುಕ್ತ 22ರಂದು ಹೊತ್ತಾರೆ 10 ಗಂಟೆಗೆ ಹಾಕಿ ಟರ್ಫ್ ಆಟದ ಮೈದಾನದಲ್ಲಿ ಗೂಡೆಗಳ ಹಾಕಿ ಪೈಪೋಟಿ ನಡೆದಿದೆ. ನಗರಸಭೆ ಅಧ್ಯಕ್ಷರು ಅನಿತಾ ಪೂವಯ್ಯ ಅವು ಚಾಲನೆ ನೀಡುವೆ. ಮಡಿಕೇರಿ ಪೊನ್ನಂಪೇಟೆ ಕೂಡಿಗೆ ಕ್ರೀಡಾಶಾಲೆನ ವಿದ್ಯಾರ್ಥಿಗ ಕೂಡಿಯಾಡುವೆ. ಮಡಿಕೇರಿ ಸಾಯಿ ಕೇಂದ್ರದ ಮಿನಿ ಉಣ್ಣಿರಾಜವು ಮಾಹಿತಿನ ಕೊಟ್ಟೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.

ಅಬಕಾರಿ ಇಲಾಖೆ ಕಂಟ್ರೋಲ್ ರೂಮ್ ಶುರು ಮಾಡಿತು ಎಂದು ಅಬಕಾರಿ ಉಪಾಯುಕ್ತಗಳನ್ನು ಜಗದೀಶ್ ಅರ್ಜಿಟ್ಟಿತು. ಚುನಾವಣೆಯ ನೀತಿ ಸಂಹಿತೆಯನ್ನು ಪಾಲನೆ ಮಾಡೋ ನಿಟ್ಟಲ್ಲಿ ಇದೇ ಥರದ ಅಬಕಾರಿ ಅಕ್ರಮತ್ನ ತಡ್ತು ಅರಿವಿಕೆ ಸಾರ್ವಜನಿಕಂಗ ಇಂಜಕ ಸೊನ್ನೆ ಎಟ್ಟು ದಂಡು ಏಳು ದಂಡು ದಂಡು ದಂಡು ಒಂಬದು ಒಂದು ಒಂದು ಸೊನ್ನೆ ಈ ನಂಬರ್ಗೆ ಮಾಹಿತಿಯನ್ನು ಅರಚಿಡೋಲೊಂದು ಅಬಕಾರಿ ಇಲಾಖೆಗಾರ ಅರಚಿಟ್ಟಿತು. ಜನರಲ್ ತಿಮ್ಮಯ್ಯ ಎಂಗಡ ನೋಯಿಟ್ಟ 14ನೇ ಪುಟನ ದಿನತ್ರ ಮಾರಿಬತ್ತು. ಇದೇನು 21ಅಂಗ ಮಡಿಕೇರಿಯಲ್ಲುಳ್ಳ ಜನರಲ್ ತಿಮ್ಮಯ್ಯ ಸ್ಕೂಲ್ ವೀರಪಡೆಯಾಳಿ ಜನರಲ್ ಕೊಡನೆರ ತಿಮ್ಮಯ್ಯ ಎಂಗಡ ಆಳುರೂಪು ಕೂಡ ನನಕ್ಕೆ ಪುದಿಯ ಕ್ಲಾಸ್ ರೂಮ್ರ ಉದ್ಘಾಟನೆ ಕಾರ್ಯಕ್ರಮ ನಡಪ. ಮಡಿಕೇರಿ ಕೊಡವ ಸಮಾಜ ಅಧ್ಯಕ್ಷ ಮಂಡೋಂಡ ಮುತ್ತಪ್ಪ ಎಂಗಡ ಕೊರವಕಾರಿಕೆಯಲ್ಲಿ ಪೊಲಕ 10 ಗಂಟೆಗೆ ನಡಪ ಕಾರ್ಯಕ್ರಮಕ್ಕೆ ನಿವೃತ್ತ ಏರ್ ಮಾರ್ಷಲ್